ಅವರ ಅನುಭವನ ಇವತ್ತು ನಾವು ಕೇಳೋಣ. ನಮಸ್ಕಾರ ರವೀಶ್ ಅವರೇ. ನಮಸ್ತೆ. ಸ್ನೇಹವರೇ ನಮಸ್ಕಾರ. ನಮಸ್ತೆ. ರವೀಶ್ ಭಟ್ ಅವರೇ, ನೀವು ವೃತ್ತಿಯಿಂದ ಬ್ಯಾಂಕ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರುವಂತವರು, ಈ ಹವ್ಯಾಸ ಎನ್ನುವಂತಹದ್ದು ನಿಮ್ಮ ಒಂದು ಜೀವನಕ್ಕೆ ಎಷ್ಟರ ಮಟ್ಟಿಗೆ ಅಗತ್ಯ ಅಂತ ಹೇಳ್ತೀರಿ ನೀವು? ವೃತ್ತಿಯಲ್ಲಿ ನಾವು ಸ್ಟ್ರೆಸ್ ಅನುಭವಿಸುವಾಗ ಎಷ್ಟೋ ಬಾರಿ ಹವ್ಯಾಸಗಳು ತುಂಬಾ ಉಪಯುಕ್ತವಾಗ್ತದೆ. ಯಾಕೆಂದ್ರೆ ವಾರ ಇಡೀ ನೀವು ವೃತ್ತಿಗೋಸ್ಕರ ಬೆಳಗಿನಿಂದ ಸಂಜೆ ತನಕ ಆಫೀಸಲ್ಲಿ ಕೂತು ಕೆಲಸ ಮಾಡುವಾಗ ಅದನ್ನ ಆ ಸ್ಟ್ರೆಸ್ ಅನ್ನ ಕಳ್ಕೊಳ್ಳಿಕ್ಕೆ ನಾವು ವಾರದಲ್ಲಿ ಒಂದು ದಿನ ಆದರೂ ಕೂಡ ಈ ತರದ ಹವ್ಯಾಸದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳಿ ನಾನು ಹೇಳ್ತೇನೆ. ಸರಿಗ ಸ್ನೇಹ ಅವರೇ, ಹೇಳಿಗ ಸಾಮಾನ್ಯವಾಗಿ ತಾರಸಿ ಕೃಷಿ ಅಂದ ತಕ್ಷಣ ಒಂದಷ್ಟು ತರಕಾರಿಯ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದೀವಿ. ನಿಮಗೆ ಈ ಒಂದು ತಾವರೆ ಕೃಷಿಯನ್ನ ಮಾಡಬೇಕು ಅಂತ ಹೇಗೆ ಆಸಕ್ತಿ ಬಂತು? ಈ ಕಡೆಗೆ ನಿಮ್ಮ ಮನಸ್ಸು ಯಾಕೆ ಹೋಯ್ತು? ಸಾಮಾನ್ಯವಾಗಿ ತಾವರೆ ಅಂತ ಹೇಳಿದ್ರೆ ಅದೊಂದು ಪಾವಿತ್ರ್ಯತೆಯ ಸಂಕೇತ. ಅದಕ್ಕೆ ಅದರದೇ ಆದಂತಹ ವೈಶಿಷ್ಟ್ಯತೆಯನ್ನ ಹೊಂದಿರುವಂತಹ ಹೂವು ಅದು ತಾವರೆ. ಹೀಗಿರುವಾಗ ನಮ್ಮ ಮಾಮೂಲು ಹೂದೋಟ ಅಥವಾ ತಾರಸ ಕೃಷಿಯೊಂದಿಗೆ ನಮ್ಮಲ್ಲಿ ಯಾಕೆ ತಾವರೆ ಅಥವಾ ಕಮಲದ ಹೂ ಅರಳಬಾರದು, ನಾವ್ಯಾಕೆ ಆ ರೀತಿಯಾದಂತಹ ಗಿಡಗಳನ್ನ ಬೆಳೆಸಬಾರದು ಅನ್ನೋ ಒಂದು ಕುತೂಹಲಕಾರಿ ಪ್ರಶ್ನೆ ನಮ್ಮನ್ನ ಈ ತಾವರೆ ಅಥವಾ ಕಮಲದ ಕೃಷಿಯತ್ತ ಗಮನ ಸೆಳೆಯಿತು. ಹೀಗೆ ನಾವು ಇದನ್ನ ಮುಂದುವರಿಸ್ತಾ ಬರ್ತಾ ಇದ್ದೇವೆ. ಈಗ ಸಾಮಾನ್ಯವಾಗಿ ಈಗ ಇಂಥ ಒಂದು ಹವ್ಯಾಸದ ಜೊತೆ ಜೊತೆಗೆ ಒಂದಷ್ಟು ಕೂಡ ಲಾಭ ಬರಬೇಕು ಅಂತ ಯೋಚನೆ ಮಾಡ್ತೀವಿ. ಈಗ ತರಕಾರಿ ಆದ್ರೆ ತಾಜಾ ತರಕಾರಿ ಸಿಗ್ತದೆ, ಅಥವಾ ಔಷಧೀಯ ಗಿಡ ಆದ್ರೆ ಮನೆ ಮಂದಿಗೆಲ್ಲ ಔಷಧಿಯನ್ನ ಮಾಡಬಹುದು ಅಂತ. ಆದ್ರೆ ತಾವರೆ ಕೃಷಿಯಿಂದ ಕಣ್ಣಿಗೆ ಏನೋ ಒಂದು ಸೌಂದರ್ಯ ಸಿಗಬಹುದಷ್ಟೇ ಹೊರತು ಯಾವುದೇ ಒಂದು ಆರ್ಥಿಕ ಲಾಭ ಇದರಲ್ಲಿ ಬರುವ ನಿರೀಕ್ಷೆ ಇಲ್ಲ. ನಿಮ್ಮ ಮನಸ್ಸು ಏನ್ ಹೇಳ್ತದೆ? ನೀವು ಹೇಳಿದ್ದು ಖಂಡಿತ ಸರಿಯಾದ ಮಾತು. ಆದ್ರೆ ಕಣ್ಣಿಗೆ ಯಾವ ರೀತಿ ಇದು ನಮಗೆ ಆನಂದವನ್ನ ಕೊಡುತ್ತೋ ಅದಲ್ಲದೆ ಪ್ರತಿಯೊಂದು ಹೂಗಳಿಗೂ ಅದರದೇ ಆದಂತಹ ಸುವಾಸನೆ ಅಥವಾ ಪರಿಮಳ ಇದೆ, ಅದರದೇ ಆದಂತಹ ಆಕಾರಗಳಿವೆ. ಆ ಸೌಂದರ್ಯಕ್ಕೆ ಅಟ್ರಾಕ್ಟ್ ಆಗಿ ಅಥವಾ ಅದರಿಂದ ಆಕರ್ಷಿತವಾಗಿ ಮುಜಂಟಿ ಜೇನುಗಳು, ದುಂಬಿಗಳು, ಚಿಟ್ಟೆಗಳು, ಈ ರೀತಿ ಬೇರೆ ಬೇರೆ ಪ್ರಾಣಿ ಪಕ್ಷಿ ಹಕ್ಕಿ ಎಲ್ಲ ಬಂದು ಹೂವಿನಲ್ಲಿರುವಂತಹ ಮಕರಂದವನ್ನ ಹೀರಿ ಅದು ನಮ್ಮ ಬೇರೆ ತರಕಾರಿ ಕೃಷಿಯಾಗಿರ್ಬೋದು ಅಥವಾ ಹೂದೋಟ ಆಗಿರ್ಬೋದು ಆ ಗಿಡಗಳಿಗೆ ಪಾಲಿನೇಟರ್ ಆಗಿ ಪರಾಗಸ್ಪರ್ಶ ಮಾಡುವಂತಹ ಒಂದು ವಿಶೇಷವಾದಂತಹ ಗುಣವನ್ನ ಹೊಂದಿದೆ. ಇದೊಂದು ನಾವು ಪೂರಕವಾಗಿರುತ್ತೆ, ಈ ತಾವರೆ ಕೃಷಿ ಬೇರೆ ತರಕಾರಿ ಕೃಷಿ ಅಥವಾ ಹೂದೋಟಕ್ಕೆ ಪೂರಕವಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಲ್ಲದೆ ಇದರಲ್ಲಿಯೂ ನಮ್ಮ ಈ ತಾವರೆ ದಳಗಳಲ್ಲಿ ಅಥವಾ ಪ್ರತಿಯೊಂದು ಭಾಗಗಳಲ್ಲಿಯೂ ಔಷಧೀಯ ಸತ್ವಗಳನ್ನು ಹೊಂದಿರೋದ್ರಿಂದ ಬೇರೆ ಬೇರೆ ರೀತಿಯಾದಂತಹ ಔಷಧಗಳಲ್ಲಿ ಇದನ್ನು ಬಳಕೆ ಮಾಡ್ತಾರೆ. ಈಗ ನಾವು ಗೆಡ್ಡೆ ಗೆಣಸುಗಳನ್ನು ಹೇಗೆ ಆಹಾರದಲ್ಲಿ ಬೆಳೆಸ್ತೇವೋ ಅದೇ ರೀತಿಯಾಗಿ ತಾವರೆಯ ಗೆಡ್ಡೆಗಳನ್ನ ಕೂಡ ನಾವು ಆಹಾರದಲ್ಲಿ ಬಳಸ್ತೇವೆ. ಅದಲ್ಲದೆ ಬೀಜಗಳಿರುತ್ತದೆ ನಮ್ಮ ತಾವರೆ ಗಿಡದಲ್ಲಿ, ಆ ಬೀಜಗಳನ್ನ ಕೂಡ ನಾವು ಆಹಾರದಲ್ಲಿ ಉಪಯೋಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇದೆಲ್ಲವೂ ಅಲ್ಲದೆ ವಾಸ್ತು ಪ್ರಕಾರ ಆಗಿರ್ಬೋದು ಅಥವಾ ಈ ಆಧ್ಯಾತ್ಮಿಕ ದೃಷ್ಟಿಯಿಂದ ಆಗಿರ್ಬೋದು, ಈ ದುಷ್ಟ ಶಕ್ತಿಗಳಿಂದ ದೂರ ಇರಲಿಕ್ಕೆ, ಈ ಎಲ್ಲಾ ದೃಷ್ಟಿಕೋನಗಳಿಂದಲೂ ತಾವರೆ ಕೃಷಿ ಪೂರಕವಾಗಿದೆ ಅಂತ ಹೇಳ್ಬೋದು. ಇನ್ನೊಂದು ನೀವು ಕೇಳಿದ್ರಿ ಆರ್ಥಿಕವಾಗಿ ಯಾವ ರೀತಿ ಅಂತ. ಈಗ ಎಷ್ಟೋ ಜನ ಇದರಲ್ಲೇ ತಮ್ಮ ಜೀವನವನ್ನ ಅಥವಾ ಒಂದು ಪಾಕೆಟ್ ಮನಿ ಅಂತ ನಾವೀಗೇನು ಹೇಳ್ತೀವಿ ಹಾಗಿರುವಂತಹ ಹವ್ಯಾಸವನ್ನ ಬೆಳೆಸ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ ನಮ್ಮ ವಿಶೇಷವಾದಂತಹ ಕೆಲವು ಗಿಡಗಳನ್ನ ತಂದು ಅದನ್ನ ಬೆಳೆಸಿ ಅದನ್ನ ಸೇಲ್ ಮಾಡಿ ಅದರಿಂದ ಆದಾಯವನ್ನ ಗಳಿಸಿರೋರು ತುಂಬಾ ಮಂದಿ ಇದ್ದಾರೆ, ಈಗ ಕಮಲ ಅಥವಾ ತಾವರೆ ಅಥವಾ ಜಲಸಸ್ಯಗಳಿಂದ. ಹೀಗೆ ಆರ್ಥಿಕ ದೃಷ್ಟಿಯಲ್ಲೂ ಕೂಡ ಇದು ಪೂರಕವಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರವೀಶ್ ಅವರಿಗೆ ನಾವು ಚಿಕ್ಕ ಇದ್ದಾಗಂತಹ ಸಂದರ್ಭಗಳಲ್ಲಿ ನೋಡಿದ್ರೆ ಒಂದಷ್ಟು ತಾವರೆ ಕೊಳೆಗಳಿರುವುದನ್ನ ನಾವು ಗಮನಿಸಿದೀವಿ. ನಿಮ್ಮ ಬಾಲ್ಯದ ಜೀವನವನ್ನ ಸ್ವಲ್ಪ ನೆನಪಿಸಿಕೊಳ್ಳಿ. ಈಗ ತಾವರೆ ಕೆರೆ ಅಂತ ಒಂದು ಊರಿದೆ ತುಮಕೂರು ಡಿಸ್ಟ್ರಿಕ್ಟ್ ನಲ್ಲಿ ಇದೆ, ಹಾಗೆ ತಾವರೆ ಕೊಳಗಳು ಕೂಡ ಬಹುಶಃ ಹೆಚ್ಚಿನ ಎಲ್ಲ ಒಂದು ಗ್ರಾಮಗಳಲ್ಲಿಯೂ ಕೂಡ ಇರುವಂತಹದ್ದು. ನಿಮ್ಮ ಬಾಲ್ಯದ ದಿವಸಗಳನ್ನು ನೆನಪು ಮಾಡ್ಕೋಬಹುದು? ನನ್ನ ಬಾಲ್ಯದ ದಿನಗಳಲ್ಲಿ ನಾವು ಅಜ್ಜಿ ಮನೆಗೆ ಹೋದಾಗ ಅಲ್ಲಿ ಕೆರೆ ಇತ್ತು, ದೊಡ್ಡ ಕೆರೆ ಇತ್ತು. ಆ ಕೆರೆಯಲ್ಲಿ ಸೈಡ್ ಅಲ್ಲಿ ಬಿಳಿ ಬಣ್ಣದ ಇದೇ ತರದ ತಾವರೆ ಇತ್ತು. ಆವಾಗ ನನಗೆ ಈ ತರದ ಯಾವುದೇ ತಾವರೆ ಬಗ್ಗೆ ಯಾವುದೇ ಒಲವಿರಲಿಲ್ಲ. ಅದಲ್ಲದೆ ಇವಳು ಶುರು ಮಾಡುವಾಗ್ಲೂ ಅಷ್ಟೇ, ಮೊದಮೊದಲಿಗೆ ನಾನು ಹೇಳ್ತಾ ಇದ್ದೆ ಈ ಕೆಸರಲ್ಲಿ ಆಗುವಂತ ಗಿಡವನ್ನು ನಾವು ಮನೆಯಲ್ಲಿ ಮಾಡಬಹುದಾ, ಮಾಡುವುದಷ್ಟು ಸುಲಭನ ಅಂತ ಹೇಳಿ ನಾನು ಕೂಡ ಹೇಳಿದ್ದಿದೆ. ಎಷ್ಟೋ ಸರಿ ನಾವು ಕಾರಲ್ಲಿ ಹೋಗ್ತಾ ಇರುವಾಗ ರೋಡ್ ಸೈಡ್ ಅಲ್ಲಿ ತಾವರೆ ಗಿಡಗಳಿದ್ದಾಗ ಅದನ್ನು ಇಳಿದು ತೆಗೆದದ್ದಿದೆ. ಸೊ ಅದೊಂದು ನಮ್ಗೆ ಅದರ ಮೇಲೆ ಒಲವು ಬಂದ ಮೇಲೆ ಅದರ ವ್ಯಾಲ್ಯೂ ಗೊತ್ತಾಗಿದೆ. ಮೊದಲು ನಾವು ತಾವರೆಯನ್ನ ನಮ್ಮ ಊರಲ್ಲೆಲ್ಲ ಕೊಳಗಳಲ್ಲೆಲ್ಲ ನೋಡಿದ್ದಿದೆ, ಆದ್ರೆ ಈಗ ಅದರಲ್ಲಿ ಇಂಟ್ರೆಸ್ಟ್ ಬಂದ ಮೇಲೆ ಅದರ ಅದನ್ನ ಕಂಡ ಕೂಡಲೇ ನಾವು ಇಳಿದು ತಗೊಂಡು ನಮ್ಮ ಟೆರೆಸ್ ಅಲ್ಲಿ ಅದು ಒಂದು ಇರ್ಲಿ ಅಂತ ಹೇಳಿ ಅದನ್ನ ತಂದು ಸಾಕ್ತಾ ಇದ್ದೇವೆ. ಆ ಸ್ನೇಹವರ ಹೇಳಿಗ ಈ ತಾವರೆ ಕೃಷಿಗೆ ಆರಂಭಕ ದಿವಸಗಳನ್ನ ಸ್ವಲ್ಪ ನೆನಪು ಮಾಡಿಕೊಳ್ಳಿ. ಹೇಗೆ ಪ್ರಾರಂಭ ಮಾಡಿದ್ರಿ, ಏನೇನು ಮೂಲ ಸೌಕರ್ಯಗಳು ಅಥವಾ ಒಂದು ಸಾಮಗ್ರಿಗಳೆಲ್ಲ ಬೇಕಾಗ್ತವೆ? ಶುರುವಿಗೆ ನಾವು ಹೀಗೆ ಯಾವ್ದೋ ಊರಿಗೆ ಹೋಗುವಾಗ ಅಥವಾ ಟ್ರಿಪ್ ಹೋಗುವಾಗ ಗದ್ದೆಗಳಲ್ಲಿ ಕೆರೆಗಳಲ್ಲಿ ಇರುವಂತಹ ನೈದಿಲೆ ಕೋಮಳೆ ಗಿಡಗಳಿಂದ ಆಕರ್ಷಿತವಾಗಿ ಅಲ್ಲಿಂದ ನಾವು ಕೆಲವು ಗಿಡಗಳನ್ನ ತಂದು ನಮ್ಮ ಮನೆಯ ಚಟ್ಟಿಗಳಲ್ಲಿ ನೆಟ್ಟದ್ದಿದೆ. ಕೆಲವು ಗಿಡಗಳು ಬದುಕಿದ್ವು, ಕೆಲವು ಗಿಡಗಳು ಸತ್ತು ಹೋದವು. ಹೀಗೆ ಒಂದೊಂದು ಗಿಡಗಳನ್ನ ತಂದು ಬೆಳೆಸಿದ ಮೇಲೆ ನಮಗೆ ಇದಕ್ಕೆ ಎಷ್ಟು ಮಳೆ ಬೇಕು, ಎಷ್ಟು ಬಿಸಿಲು ಬೇಕು, ಎಷ್ಟು ಜಾಗ ಬೇಕು, ಯಾವ ರೀತಿ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಾಯ್ತು. ಹೀಗೆ ನಾವು ಮತ್ತೊಂದಿಷ್ಟು ಗಿಡಗಳನ್ನ ತಗೊಂಡು ಬಂದು ನಮ್ಮ ಈ ವಾತಾವರಣಕ್ಕೆ ಯಾವ ರೀತಿ ಸುಟೇಬಲ್ ಆಗುತ್ತೆ ಆ ರೀತಿಯಾದಂತಹ ಗಿಡಗಳನ್ನ ತಂದು ಬೆಳೆಸಲಿಕ್ಕೆ ಶುರು ಮಾಡಿದ್ವಿ. ಇದಕ್ಕೆ ಮೂಲತಃ ಬೇಕಾಗಿರುವಂತದ್ದು, ನಾನು ಸಾವಯವ ಪದ್ಧತಿಯಲ್ಲಿ ನಾನು ಈ ತಾವರೆ ಅಥವಾ ಕಮಲದ ಕೃಷಿಯನ್ನ ಮಾಡ್ತಾ ಇದ್ದೇನೆ. ಅದರ ಪ್ರಕಾರ ನಾವು ಸ್ವಲ್ಪ ಒಣಗಿದ ಸಗಣಿ ಪುಡಿ ಮತ್ತೆ ಗದ್ದೆ ಮಣ್ಣು ಅಥವಾ ನಮ್ಮ ಕ್ಲೇ ಅಂತ ಏನ್ ಹೇಳ್ತೀವಿ ಅದು, ಅದಿಲ್ಲ ಅಂತಂದ್ರೆ ಮಾಮೂಲು ನಮ್ಮ ರೆಡ್ ಸಾಯಿಲ್ ಅಥವಾ ಮಾಮೂಲು ಮಣ್ಣು ಕೂಡ, ಕೆಂಪು ಮಣ್ಣು ಕೂಡ ಮಿಕ್ಸ್ ಮಾಡಿ ಗಿಡವನ್ನ ನೆಟ್ಟು ಅದರ ಮೇಲೆ ನೀರು ಹಾಕಿ ಗಪ್ಪಿ ಮೀನುಗಳು ಅಥವಾ ಮೋಲಿಸ್ ಮೀನುಗಳನ್ನ ನಾವು ಬಿಡ್ತೇವೆ. ಯಾಕೆಂತಂದ್ರೆ ನಿಂತ ನೀರಲ್ಲಿ ಸಾಮಾನ್ಯವಾಗಿ ಸೊಳ್ಳೆಗಳ ಕಾಟ ಇರುತ್ತೆ. ಇದನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ನಾವು ಗಪ್ಪಿ ಮೀನು ಅಥವಾ ಮೋಲಿಸ್ ಮೀನುಗಳನ್ನ ಹಾಕ್ಲೇಬೇಕಾಗುತ್ತೆ. ಈ ರೀತಿಯಾದಂತಹ ಒಂದು ಸೆಟಪ್ ನಾವು ಮಾಡಿಕೊಂಡು ತಾವರೆ ಕೃಷಿ ಅಥವಾ ಕಮಲದ ಕೃಷಿಯನ್ನ ಮಾಡಬೇಕು. ಈಗ ತಾವರೆಯನ್ನ ಬೆಳೆಸುವಂತಹ ಸಂದರ್ಭದಲ್ಲಿ ಯಾವ ಅದರ ಒಂದು ಕಂಟೈನರ್ ಅಂತ ಹೇಳ್ತೀವಲ್ಲ, ಅದು ಯಾವ ರೀತಿ ಇರಬೇಕು? ಅದು ಪ್ಲಾಸ್ಟಿಕ್ನ ಟಬ್ ಅನ್ನು ಉಪಯೋಗಿಸುವಂತಹದ್ದು ಅಥವಾ ಮಣ್ಣಿನ ಮಡಿಕೆಯಿಂದ ಮಾಡುವಂತಹದ್ದು ಹೇಗಿದೆ? ಇಕೋ ಫ್ರೆಂಡ್ಲಿ ದೃಷ್ಟಿಯಿಂದ ನೋಡೋದಾದ್ರೆ ನಾವು ಮಣ್ಣಿನಿಂದ ಮಾಡಿದ ಚಟ್ಟಿಗಳನ್ನು ಉಪಯೋಗಿಸಬಹುದು ಅಥವಾ ಕೆರೆ ನಮ್ಮ ತೋಟದಲ್ಲಿ ಅಥವಾ ಗದ್ದೆಯ ಪಕ್ಕದಲ್ಲಿರುವಂತಹ ಕೆರೆಗಳಲ್ಲಿ ನಾವು ಬೆಳೆಸಿದ್ರೆ ಒಳ್ಳೆಯದು. ಅದಕ್ಕೆ ಸಾಧ್ಯ ಆಗಲ್ಲ, ಸೌಕರ್ಯ ಇಲ್ಲ ಅಂತ ಹೇಳಿದ್ರೆ ಸಿಮೆಂಟ್ ಚಟ್ಟಿಗಳು ಅಥವಾ ಪ್ಲಾಸ್ಟಿಕ್ ಟಬ್, ಪ್ಲಾಸ್ಟಿಕ್ ಬಕೆಟ್, ಇಲ್ಲ ಅಂತಂದ್ರೆ ನಾವೊಂದು ಕೊಳದ ಆಕಾರದಲ್ಲಿ ನಾವೊಂದು ಸೆಟಪ್ ಕ್ರಿಯೇಟ್ ಮಾಡಿ ನಮ್ಮ ಈ ಟರ್ಪಲ್ ಅನ್ನು ಹಾಕಿ, ಪ್ಲಾಸ್ಟಿಕ್ ಟರ್ಪಲ್ ಅನ್ನು ಹಾಕಿ ಅದರ ಮೇಲೆ ನೀರು ಅಥವಾ ಈ ಮಣ್ಣು ಕೆಸರುಗಳನ್ನು ಮಿಕ್ಸ್ ಮಾಡಿ ನಾವು ತಾವರೆ ಕೃಷಿಯನ್ನು ಮಾಡಬಹುದು. ಅವಾಗ ಒಂದು ಮಾತು ಹೇಳಿದ್ರಿ, ಕೋಮಳೆ, ನೈದಿಲೆ, ಆಮೇಲೆ ತಾವರೆ, ಕಮಲ ಅಂತ ಹೇಳಿ, ಏನಾದರೂ ವ್ಯತ್ಯಾಸ ಉಂಟು ಅಥವಾ ಒಂದಕ್ಕೆ ಇನ್ನೊಂದು ಪರ್ಯಾಯ? ಖಂಡಿತವಾಗಿಯೂ ಇದರಲ್ಲಿ ವ್ಯತ್ಯಾಸ ಇದೆ. ನೈದಿಲೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ರಾತ್ರಿ ಅರಳಿ, ರಾತ್ರಿ ಒಂದು 6:30-7 ಅರಳಿ, ಬೆಳಗ್ಗೆ ಒಂದು 9:00-9:30 ಆಗುವಾಗ ಅದು ಮೊಗ್ಗಾಗುತ್ತೆ. ಹೀಗಿರುವ ಜಾತಿಯ ಹೂವಿನಿಗೆ ನೈದಿಲೆ ಅಂತ ಹೇಳ್ತಾರೆ. ಇನ್ನು ಕೋಮಳೆ ಅಂತ ಹೇಳಿದ್ರೆ ಹಗಲರಳುವಂತದ್ದು, ಬೆಳಿಗ್ಗೆ ಸೂರ್ಯನ ಕಿರಣ ಬಂದ ತಕ್ಷಣ ಮೊಗ್ಗಿರುವಂತದ್ದು ಅರಳಿ, ಸಂಜೆ ಸಾಮಾನ್ಯವಾಗಿ 3-4 ತನಕ ಅರಳಿರುತ್ತೆ, ಮತ್ತೆ ಮೊಗ್ಗಾಗುತ್ತೆ. ಅದು ಕೋಮಳೆ ಅಥವಾ ಕಮಲ. ಇನ್ನು ತಾವರೆ, ತಾವರೆ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಕಾಣ್ತೇವೆ, ದೊಡ್ಡ ದೊಡ್ಡ ಗದ್ದೆಗಳಲ್ಲಿ ಕಾಣ್ತೇವೆ. ಕೆಸವಿನ ಎಲೆಯ ಆಗಿರುವಂತದ್ದು, ದೊಡ್ಡ ದೊಡ್ಡ ಎಲೆ ಇರುತ್ತದೆ ಅದರಲ್ಲಿ. ಅದು ಈ ಸಾಮಾನ್ಯವಾಗಿ ಲಕ್ಷ್ಮೀ ದೇವಿ ಆಗಿರಬಹುದು, ದೇವರ ಬುಡದಲ್ಲಿ, ದೇವರ ಮಡಿಲಲ್ಲಿ ಇರುವಂತದ್ದು ಅದು ತಾವರೆ. ಅಂದ್ರೆ ಈಗ ಹಗಲು ಅರಳುವಂತಹದ್ದು ಮತ್ತು ರಾತ್ರಿ ಅರಳುವಂತಹದ್ದು ಎರಡು ಕೂಡ ಇದೆ. ಹಗಲು ಅರಳುವಂತದ್ದು, ರಾತ್ರಿ ಅರಳುವಂತದ್ದು ಇದೆ. ಒಂದಕ್ಕೆ ನೈದಿಲೆ ಹೇಳ್ತಾರೆ, ಅಂದ್ರೆ ರಾತ್ರಿ ಅರಳುವುದಕ್ಕೆ ನೈದಿಲೆ ಹೇಳ್ತಾರೆ, ಹಗಲು ಅರಳುವುದಕ್ಕೆ ಕಮಲ ಅಂತ ಹೇಳ್ತಾರೆ ಅಥವಾ ಕೋಮಳೆ ಅಂತ ಹೇಳ್ತಾರೆ. ಇವು ಸಾಮಾನ್ಯವಾಗಿ ಇದರನ್ನು ಪ್ರೊಪಗೇಷನ್ ಅಥವಾ ಒಂದು ಸಸ್ಯಾಭಿವೃದ್ಧಿ ಮಾಡುವಂತಹದ್ದು ಗಡ್ಡೆಯಿಂದ ಅಂತ ಹೇಳಿದ್ರಿ, ಬೀಜ ಕೂಡ ಉತ್ಪತ್ತಿ ಆಗ್ತದೆ ಇದರಲ್ಲಿ? ಕೆಲವು ತಾವರೆಯ ವೆರೈಟಿಯಲ್ಲಿ ಬೀಜಗಳ ಉತ್ಪಾದನೆ ಆಗುತ್ತೆ, ಗಡ್ಡೆಯಿಂದಲೂ ನಾವು ಪ್ರೊಪಗೇಷನ್ ಮಾಡಬಹುದು. ಕೆಲವು ವಿಶಿಷ್ಟವಾದಂತಹ ಅಥವಾ ವಿಶೇಷವಾದಂತಹ ಗಿಡಗಳಲ್ಲಿ ಎಲೆಯಿಂದ ಕೂಡ ನಮಗೆ ಪ್ರೊಪಗೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಅದು ಸಾಮಾನ್ಯವಾಗಿ ನಾವು ಕಂಡು ಬರುವಂತಹದ್ದು ನಮ್ಮ ಕೋಮಳೆಯ ಗಿಡಗಳಲ್ಲಿ. ಸರಿ, ಈಗ ಇದಕ್ಕೆ ಕೊಡಬೇಕಾಗಿರುವಂತಹ ಒಂದು ಪೋಷಕಾಂಶದ ಬಗ್ಗೆ ಹೇಳಿದೀಗ, ಮೂಲಭೂತವಾಗಿ ನೀವು ಮಣ್ಣು ಅಥವಾ ಒಂದು ಕೆಸರು ಮಣ್ಣಾಗಬಹುದು ಅಥವಾ ಕೆಂಪು ಮಣ್ಣಾಗಬಹುದು, ಜೊತೆಗೆ ಒಣಗಿರುವಂತಹ ಒಂದು ಸಗಣಿಯನ್ನು ಕೂಡ ಹಾಕ್ತೀರಿ ಅಂತ ಹೇಳಿದ್ರಿ. ಇದಲ್ಲದೆ ಬೇರೆ ಏನಾದರೂ 6 ತಿಂಗಳಿಗೊಂದ್ಸರಿಯೋ 3 ತಿಂಗಳಿಗೊಂದ್ಸರಿಯೋ ಕೊಡ್ತಾ ಇರಬೇಕಾ, ಹೇಗೆ ಅಂತ? ನಾವು ಅದಕ್ಕೆ ಹೆಚ್ಚಿನ ಗೊಬ್ಬರ ಕೊಟ್ರೆ ಹೆಚ್ಚಿನ ಹೂಗಳಾಗಲಿಕ್ಕೆ ಸಾಧ್ಯ ಇರ್ತದೆ ಅಥವಾ ನಮಗೆ ಹೆಚ್ಚಿನ ಗಿಡಗಳು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ 15 ದಿವಸದಿಂದ 1 ತಿಂಗಳಿಗೆ, ಒಂದು ತಿಂಗಳಿಗೊಮ್ಮೆ ನಾವು ಪೋಷಕಾಂಶಗಳನ್ನ ಕೊಡಬಹುದು. ಪೋಷಕಾಂಶಗಳು ಅಂತ ಹೇಳಿದ್ರೆ ನಾನು ಸಾವಯವ ಪದ್ಧತಿಯಲ್ಲಿ ಮಾಡಿರೋದ್ರಿಂದ ಸಗಣಿ ಅಥವಾ ನಮ್ಮ ನೆಲಕಡಲೆ ಹಿಂಡಿ ಅಥವಾ ಹರಳಿಂಡಿ, ಹೀಗಿರುವಂತಹ ಹಿಂಡಿಗಳನ್ನ 1 ಬಿಲ್ಲೆ ಅಥವಾ 2 ಬಿಲ್ಲೆ, ನಮ್ಮ ಎಷ್ಟು ದೊಡ್ಡ ಸೈಜ್ ಇದೆ ಟಬ್ಗಳದ್ದು ನೋಡಿಕೊಂಡು ಆ ಸೈಜ್ಗೆ ಅನುಗುಣವಾಗಿ 1 ಬಿಲ್ಲೆಯಾಗಿ ನಾವು ಮಣ್ಣಿನ ಒಳಗೆ ಅದನ್ನ ಹಾಕಿ ಸಾಮಾನ್ಯವಾಗಿ ತಿಂಗಳಿಗೆ 1 ಸಲ ನಾವು ಗೊಬ್ಬರವನ್ನ ಕೊಟ್ರೆ ಒಳ್ಳೇದಾಗುತ್ತೆ. ಸ್ನೇಹವರೇ, ನೀವು ಮಾತಾಡ್ತಾ ಇರುವಾಗ ಮಗಳು ಬಂದ್ಲು, ಏನು ಪುಟ್ಟಿ ನಿನ್ನ ಹೆಸರು? ಸಮನ್ವಿ ಎಂ ಆರ್ ಭಟ್. ಸಮನ್ವಿ ಎಂಆರ್ ಭಟ್ ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಿ? ಸೆಕೆಂಡ್ ಸ್ಟ್ಯಾಂಡರ್ಡ್. ಈ ತಾವರೆಯ ಬಗ್ಗೆ ನಿನಗೆ ನೋಡಿದಾಗ ಏನು ಖುಷಿ ಆಗ್ತದೋ ಹೇಗೆ? ನನಗೆ ಒಂದು ಬಹಳ ಸಂತೋಷವಿದೆ. ಏನಂದ್ರೆ ಈಗ ಪಾಟ್ಗಳಲ್ಲಿ ಎಲ್ಲ ನಾನು ಬಹಳ ನೋಡ್ತೇನೆ, ಗಪ್ಪಿ ಫಿಶ್ ಗಳು ಹಾಕ್ತೀವಿ. ಏನದು ಗಪ್ಪಿ ಫಿಶ್ ಅಂದ್ರೆ? ಮೀನುಗಳು, ಸಣ್ಣ ಮರಿ. ಸಣ್ಣ ಮರಿ. ಆ ಗಪ್ಪಿ ಫಿಶ್ ಗಳನ್ನು ಹಾಕಿದಾಗ ಇಲ್ಲಿ ಸ್ವಲ್ಪ ಸೊಳ್ಳೆಗಳು ಬರುತ್ತದೆ. ಆವಾಗ ನಮಗೆ ಗಪ್ಪಿ ಫಿಶ್ಗೆ ಫುಡ್ ಹಾಕೋದೇ ಬೇಡ, ಯಾಕಂದ್ರೆ ಸೊಳ್ಳೆ ಬರುವಾಗ ಸೊಳ್ಳೆ ಮರಿಯನ್ನೆಲ್ಲ ಗಪ್ಪಿ ಫಿಶ್ ತಿಂತಾರೆ. ಹಾಗಾಗಿ ನಮಗೆ ಕೆಲವು ಸೊಳ್ಳೆಗಳು ಏನು ಕಾಟ ಕೊಡುವುದಿಲ್ಲ. ಅಂತೂ ಗಪ್ಪಿ ಫಿಶ್ ಹಾಕದಿದ್ರೆ ಸೊಳ್ಳೆ ಉತ್ಪತ್ತಿ ಆಗ್ತದೆ. ಹೌದು. ಸರಿ ಸ್ನೇಹವರೇ, ಈಗ ಇದಕ್ಕೆ ಕೊಡಬೇಕಾಗಿರುವಂತಹ ಗೊಬ್ಬರ ಬಗ್ಗೆ ಹೇಳಿದ್ರು, ಏನಾದರೂ ಕೀಟ ರೋಗಗಳು ಅಂತ ಏನಾದರೂ ಬಾಧಿಸ್ತಾವ ಇವುಗಳಿಗೆ? ಅಥವಾ ಅಂಥವು ಬಂದ್ರೆ, ಈಗ ಬಸವನ ಹುಳ ಆಗ್ಬೋದು ಅಥವಾ ಬೇರೆ ಕಪ್ಪೆಗಳು ಹಾವುಗಳು ಇಂಥದ್ದು ಬಂದು ತೊಂದರೆ ಕೊಡುವಂತದ್ದು ಇದೆಯಾ? ಹೌದು, ಇದರಲ್ಲೂ ರೋಗ ಬಾಧೆ ಅಥವಾ ಕೀಟಬಾಧೆ ಇದ್ದೇ ಇರುತ್ತೆ. ಸ್ನೇಲ್ಸ್ ಆಗಿರ್ಬೋದು, ಬಸವನ ಹುಳುವಿನ ಕಾಟ ಇರುತ್ತೆ, ಅಫಿಡ್ ಅಥವಾ ಮಿಲಿ ಬಗ್ಗಿನ ಕಾಟ ಇರುತ್ತೆ, ಡ್ರ್ಯಾಗನ್ ಫ್ಲೈ ಅದರ ಲಾರ್ವ ಏನಿದೆ, ಮೊಟ್ಟೆ ಏನಿದೆ, ಮರಿ ಏನಿದೆ, ಅದು ಕೆಲವು ಸಮಯ ಟಬ್ಬಿನ ಒಳಗೆ ಇದ್ದು ಅದು ಕಾಟ ಕೊಡುವ ಸಾಧ್ಯತೆ ಇರುತ್ತೆ. ಮತ್ತೊಂದು ಕಂಬಳಿ ಹುಳ ಬರುತ್ತೆ, ಅದೆಲ್ಲ ಬರುವ ಸಾಧ್ಯತೆ ಇರುತ್ತೆ. ಸಾವಯವ ಪದ್ಧತಿಯಲ್ಲಿ ನಾವು ಒಂದಿಷ್ಟು ಈಗ ಉಪ್ಪು ಕಲ್ಲುಪ್ಪು ಹಾಕಿಯೋ ಅಥವಾ ನಮ್ಮ 3G ಸ್ಪ್ರೇ ಹಾಕಿಯೋ ಹಾಗೆಲ್ಲ ಹಾಕಿ ನಿವಾರಣೆ ಮಾಡಬಹುದು. ಒಂದಿಷ್ಟು ಮಟ್ಟಿಗೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಲ್ಲದೆ ನಾವು ಕೆಮಿಕಲ್ ಅಥವಾ ರಾಸಾಯನಿಕ ರೀತಿಯಲ್ಲಿ ಕೆಲವು ಪೆಸ್ಟಿಸೈಡ್ಸ್ ಗಳಿವೆ, ಅದನ್ನ ಹಾಕಿ ಕೂಡ ಅದನ್ನ ನಿವಾರಣೆ ಮಾಡಬಹುದು. ಆದ್ರೆ ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋ ಸಂಗತಿ ಏನು ಅಂತಂದ್ರೆ, ಪ್ರತಿ ಟಬ್ಗಳಲ್ಲೂ ನಾವು ಗಪ್ಪಿ ಮೀನುಗಳನ್ನ ಹಾಕಿರೋದ್ರಿಂದ ಅದಕ್ಕೆ ಯಾವುದೇ ರೀತಿಯಾಗಿ ಅದು ಮಾರಕ ಆಗಬಾರದು. ಆ ದೃಷ್ಟಿಯಿಂದ ಹಿತಮಿತದಲ್ಲಿ ನಾವು ಅದನ್ನ ಆ ಪ್ರಮಾಣದಲ್ಲಿ ನಾವು ಕೊಡಬೇಕದಕ್ಕೆ. ಆಮೇಲೆ ಈಗ ಇದರಲ್ಲಿ ಸೀಸನ್ ಅಂತ ಇದೆಯಾ ಅಂತ ಅಂದ್ರೆ, ಈಗ ವರ್ಷದ ಇಂತಹ ಸಮಯದಲ್ಲಿ ಹೆಚ್ಚು ಹೂ ಬಿಡುವಂತಹದ್ದು ಅಥವಾ ವರ್ಷಕ್ಕೆ ಒಂದೇ ಸಾರಿ ಹೂ ಬಿಡುವಂತಹದ್ದು, 16 ವರ್ಷಗಳಲ್ಲಿ ಒಮ್ಮೆ ಹೂ ಬಿಡುವಂತಹದ್ದು, ಹೀಗೆ ವೆರೈಟಿ ಏನಾದ್ರೆ? ತಾವರೆ ಮತ್ತೆ ಕಮಲ ಇದು ಬೇರೆ ಬೇರೆ ವಿಧವಾದಂತಹ ಗಿಡಗಳು. ಇದರಲ್ಲಿ ತಾವರೆದು ಸಾಮಾನ್ಯವಾಗಿ ಈಗ ನಮಗೆ ಕೆರೆಗಳಲ್ಲಿ ಕಾಣುವಂತಹ ತಾವರೆಗಳೇನಿರುತ್ತೆ, ಅದು ಇಂಡಿಯನ್ ಲೋಟಸ್ ಅಥವಾ ಲೋಕಲ್ ವೆರೈಟಿ ಲೋಟಸ್ ವೆರೈಟಿ ಆಗಿರುತ್ತೆ. ನಾವೀಗ ಟಬ್ಗಳಲ್ಲಿ ತಂದು ನೆಡುವಂತಹದ್ದು ಸಾಮಾನ್ಯವಾಗಿ ಹೈಬ್ರಿಡ್ ಆಗಿರುತ್ತೆ, ಹೈಬ್ರಿಡ್ ತಾವರೆಗಳು. ಅದರಲ್ಲಿ ಬೌಲ್ ಲೋಟಸ್ ಅಂತ ಇದೆ, ಮೀಡಿಯಂ ಅಂತ ವೆರೈಟಿ ಇದೆ, ಬೇರೆ ಬೇರೆ ವೆರೈಟಿಗಳಿವೆ. ಹಾಗಿರುವಂತಹ ವೆರೈಟಿಗಳಲ್ಲಿ ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚ್ ಇಂದ ಹಿಡಿದು ಆಗಸ್ಟ್ ಸೆಪ್ಟೆಂಬರ್ ತನಕ ನಾವು ಹೂಗಳು ಅರಳುವುದನ್ನ ಕಾಣ್ತೇವೆ. ಅದಾದ ಮೇಲೆ ಅದಕ್ಕೆ ಒಂದು ಡಾರ್ಮೆಂಟ್ ಸ್ಟೇಜ್ ಅಂತ ಹೇಳ್ತೇವೆ, ಅಂತಂದ್ರೆ ರೆಸ್ಟ್ ಟೈಮ್. ಚಳಿಗಾಲದಲ್ಲಿ ಎಲ್ಲಾ ಸಸ್ಯಗಳಿಗೂ ರೆಸ್ಟ್ ಟೈಮ್ ಇರುತ್ತೆ. ಅದೇ ರೀತಿ ತಾವರೆ ಅಥವಾ ಕಮಲದ ಗಿಡಗಳಿಗೂ ರೆಸ್ಟ್ ಟೈಮ್ ಇದೆ, ಅದು ಚಳಿಗಾಲ. ಇದು ತಾವರೆಯ ಗಿಡಗಳಲ್ಲಿ. ಆದ್ರೆ ಇನ್ನು ಕಮಲದ ಗಿಡಗಳಲ್ಲಿ ಟ್ರಾಪಿಕಲ್ ವೆರೈಟಿ ಅಂತ ಇದೆ, ಒಂದು ಟ್ರಾಪಿಕಲ್ ವೆರೈಟಿ, ಇನ್ನೊಂದು ಹಾರ್ಡಿ ವೆರೈಟಿ. ಈ ಟ್ರಾಪಿಕಲ್ ವೆರೈಟಿಯಲ್ಲಿ ಸಾಮಾನ್ಯವಾಗಿ ಅದು ಜಾಸ್ತಿ ಗೊಬ್ಬರವನ್ನ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಮೇಂಟೆನೆನ್ಸ್ ನ ಎಕ್ಸ್ಪೆಕ್ಟ್ ಮಾಡಲ್ಲ. ಇದು ಸಾಮಾನ್ಯವಾಗಿ ನಮ್ಮ ವರ್ಷ ಪೂರ್ತಿ ಆಗಾಗ ದಿನಕ್ಕೊಮ್ಮೆ ಅಥವಾ 2 ದಿನಕ್ಕೊಮ್ಮೆ ಆದ್ರೂ ಹೂಗಳನ್ನ ಬಿಡ್ತಾ ಹೋಗುತ್ತೆ. ಆಮೇಲೆ ಈಗ ಕೆಲವೆಲ್ಲ ನೇರವಾಗಿ ಬಿಸಿಲಿಗೆ ಇಡುವಂತದ್ದಿರ್ತದೆ, ಕೆಲವೊಂದು ಪಾರ್ಷಿಯಲ್ ಶೇಡ್ ಬೇಕಾಗುವಂತಹ ಅಂತ ಒಂದು ಪರಿಸ್ಥಿತಿ ಇದೆಯಾ? ಇಲ್ಲ, ಎಲ್ಲಾ ಜಲ ಸಸ್ಯಗಳಿಗೆ ಸೂರ್ಯನ ಕಿರಣ ಬೇಕೇ ಬೇಕು. ಸೂರ್ಯನೊಟ್ಟಿಗೆ ಅವು ತಮ್ಮ ಸೌಂದರ್ಯವನ್ನ ಪ್ರಶಂಸಿ, ಎಷ್ಟು ಬಿಸಿಲಿದ್ರು ತೊಂದರೆ ಇಲ್ಲ. ಆಮೇಲೆ ಒಂದು ಹೂ ಅರಳಿದ ಮೇಲೆ ಅದು ಮರುದಿವಸಕ್ಕೆ ಬಾಡ್ತದೋ ಅಥವಾ ಹಾಗೆ ಉಳಿತದೋ ಒಂದ್ 2 ವಾರಕ್ಕೋ ಅಥವಾ 2 ದಿವಸಕ್ಕೋ? ಕೋಮಲೆಯ ಗಿಡಗಳಲ್ಲಿ ಒಂದು ಮೊಗ್ಗು ಒಂದು ದಿವಸ ಶುರುವಿನ ದಿವಸ ಅರಳಿದ್ರೆ ಆ ಮೊಗ್ಗು ಸಂಜೆಗಾಗುವಾಗ ಬಾಡ್ತದೆ, ಬಾಡಿ ಪುನಃ ಮರು ದಿವಸ ಅರಳುತ್ತೆ. ಅಂತಂದ್ರೆ ಒಂದು ಮೊಗ್ಗು 4 ದಿವಸ ಅರಳುತ್ತೆ. ಸಾಮಾನ್ಯವಾಗಿ 4ರಿಂದ 5ನೇ ದಿವಸಕ್ಕಾಗುವಾಗ ಸಂಜೆಗಾಗುವಾಗ ಅದು ಬಾಡಿ ಕೊಳ್ತು ಹೋಗುತ್ತೆ. ಇದು ನಮ್ಮ ಕಮಲದ ಅಥವಾ ಕೋಮಳೆಯ ಹೂಗಳು. ಅದೇ ರೀತಿ ತಾವರೆಯ ಮೊಗ್ಗುಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ, ಒಂದು ಸಲ ಅರಳಿದ ಮೇಲೆ ಸಾಮಾನ್ಯವಾಗಿ 10-15 ದಿವಸ ತನಕ ಅದು ಅರಳಿಯೇ ಇರುತ್ತೆ, ಮತ್ತೆ ಅದು ಅದೃಷ್ಟಕ್ಕೆ ಬಾಡಿ ಒಣಗಿ ಬಾಡಿ ಕೊಳ್ತು ಹೋಗುವಂತದ್ದು. ಆಮೇಲೆ ಈಗ ಒಂದು ಕಂಟೈನರ್ ನ ಒಳಗಡೆ ಸಣ್ಣ ಸಣ್ಣ ಪಾಟ್ಗಳಲ್ಲಿಯೂ ಕೂಡ ನೀವು ಹಾಕಿದ್ದನ್ನ ಗಮನಿಸಿದೆ ನಾನು. ಏನಿದು, ಏನಿದ್ರ ಒಂದು ವಿಶೇಷತೆ? ಹೆಚ್ಚಿನ ಬಾರಿ ನಾವು ಕಮಲ ಕೋಮಳೆ ತಾವರೆ ಇದಕ್ಕೆ ದೊಡ್ಡ ಜಾಗವನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಆದ್ರೆ ಈಗ ನಾವು ತಾರಸಲ್ಲಿ ಬೆಳೆದಿರೋದ್ರಿಂದ ತುಂಬಾ ಜಾಗವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದರಿಂದಾಗಿ ನಾವು ಟಬ್ಗಳಲ್ಲಿ ನೆಡ್ತೇವೆ. ಪುನಃ ಸಪರೇಟ್ ಆಗಿ ಬೇರೆ ಬೇರೆ ಟಬ್ಗಳಲ್ಲಿ ಅಥವಾ ಬೇರೆ ಬೇರೆ ಪಾಟ್ಗಳಲ್ಲಿ ನಾನು ನೆಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಬೇರೆ ಬೇರೆ ಜಾತಿಯ ಬೇರೆ ಬೇರೆ ಬಣ್ಣದ ಹೂ ಗಿಡಗಳನ್ನ ಒಂದೇ ಟಬ್ ಅಲ್ಲಿ ಕಾಣಬಹುದು ಅನ್ನೋದು. ಮತ್ತೊಂದು ಮುಖ್ಯವಾದ ಕಾರಣ ಏನು ಅಂತಂದ್ರೆ ಕ್ಲೀನ್ ಇರುತ್ತೆ. ಯಾಕೆಂತಂದ್ರೆ ನಾವು ಮಣ್ಣು ಕೆಸರು ಅಥವಾ ಸಗಣಿ ಹೀಗಿರುವಂತಹದ್ದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಗಿಡ ನೆಟ್ಟಾಗ ಆ ನೀರಲ್ಲಿ ಈ ಮಣ್ಣು ಅಥವಾ ಕೆಸರು ಮಿಕ್ಸ್ ಆಗಿ ಗಲೀಜಾಗುವ ಸಾಧ್ಯತೆ ಜಾಸ್ತಿ ಇದೆ. ಅದನ್ನ ತಪ್ಪಿಸ್ಲಿಕ್ಕೋಸ್ಕರ ನಾವು ಒಂದು ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿದ ಗಿಡವನ್ನ ಅಥವಾ ಪಾಟ್ ಅನ್ನ ನಾವು ಒಂದು ನೀರಿರುವಂತಹ ಟಬ್ ಒಳಗೆ ಇಟ್ಟಾಗ ನೀರ್ ಕ್ಲೀನ್ ಇರುತ್ತೆ. ಆ ಒಂದು ದೃಷ್ಟಿಯಿಂದ ಈ ರೀತಿಯ ಸೆಟಪ್ ಮಾಡಲಾಗಿದೆ. ಆಮೇಲೆ ಈಗ ಮೇಲು ಗೊಬ್ಬರವಾಗಿ ನೀವು ಸಗಣಿ ಪುಡಿಯನ್ನು ಕೂಡ ಕೊಡ್ತೀರಿ ಅಂತ ಹೇಳಿದ್ರಿ, ಇದನ್ನ ಕೊಡುವಂತಹ ಒಂದು ವಿಧಾನ ಹೇಗೆ? ನೆಲಗಡಲೆ ಹಿಂಡಿ ಅಥವಾ ಸಗಣಿ ಪುಡಿ ಈ ತರದನ್ನ ನಾವು ಕೊಡಬಹುದು. ಇದನ್ನ ಸಾಮಾನ್ಯವಾಗಿ ಒಂದು ಪೇಪರ್ ತುಂಡು ಅಥವಾ ನಮ್ಮ ಈ ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ಒಂದಿಷ್ಟು ಒಂದು ಮುಷ್ಟಿ ಅಥವಾ ಒಂದು ಸ್ಪೂನ್ ಅಷ್ಟು ಈ ಹಿಂಡಿ ಆಗಿರ್ಬೋದು ಅಥವಾ ಒಣಗಿದ ಸಗಣಿ ಪುಡಿಯನ್ನ ಅದರ ಒಳಗಡೆ ಹಾಕಿ ಮುಚ್ಚಿ ಕಟ್ಟಿ ಅದನ್ನ ಮಣ್ಣಿನ ಒಳಗೆ ನಮ್ಮ ಬೇರಿಂದ ಅಥವಾ ಗಡ್ಡೆಯಿಂದ ಸ್ವಲ್ಪ ದೂರ ಇಟ್ಟು ಮಣ್ಣಿನ ಒಳಗೆ ನಾವು ಹಾಕಿಡುವಂತದ್ದು ಕ್ರಮ. ಆಮೇಲೆ ಈಗ ಬೇರೆ ಬೇರೆ ಬಣ್ಣದ ಬಗ್ಗೆ ನೀವು ಹೇಳಲಿಲ್ಲ, ಬೇರೆ ಬೇರೆ ತಳಿಗಳಾಗ್ಬೋದು, ಬೇರೆ ಬೇರೆ ಬಣ್ಣಗಳಾಗ್ಬೋದು, ಇದರ ವೈವಿಧ್ಯತೆ ಬಗ್ಗೆ ಹೇಳಿ. ಸೌಂದರ್ಯದ ದೃಷ್ಟಿಯಲ್ಲಿ ನೋಡೋದಾದ್ರೆ ಕಮಲ ಅಥವಾ ಕೋಮಳೆ ತುಂಬಾ ಸುಂದರವಾದಂತಹ ಹೂ. ಅದರದ್ದೇ ಆದಂತಹ ಆಕಾರ ಇದೆ, ಅದರದ್ದೇ ಆದಂತಹ ಬಣ್ಣಗಳಿದೆ. ಒಂದೇ ಹೂವಿನಲ್ಲಿ ನೀವು ತುಂಬಾ ಪ್ಯಾಟರ್ನ್ ಗಳನ್ನ ನೋಡಬಹುದು, ತುಂಬಾ ವೆರೈಟೀಸ್ ನೋಡಬಹುದು. ಅದರ ಆಕಾರ ಬೇರೆ ರೀತಿ ಇರುತ್ತೆ, ಅದರ ಪರಿಮಳ, ಪ್ರತಿಯೊಂದು ಹೂವಿಗೂ ಅದರದ್ದೇ ಆದಂತಹ ಸುವಾಸನೆ ಇದೆ. ಈಗ ಹೇಳಬೇಕಾದ್ರೆ ಮಿಯಾಮಿ ರೋಸ್, ಆಸ್ಟಾರಾ, ಪರ್ಪಲ್ ಜಾಯ್, ಪನಾಮಾ ಪೆಸಿಫಿಕ್, ಸೇಂಟ್ ಗೋಲ್ಡ್ ಲೂಯಿಸ್, ಹೀಗೆ ಬೇರೆ ಬೇರೆ ಪ್ರತಿಯೊಂದು ಹೂವಿಗೂ ಅದರದೇ ಆದಂತಹ ಹೆಸರುಗಳಿವೆ. ಈಗ ನಮಗೆ ಹೇಗೆ ಬೇರೆ ಬೇರೆ ಹೆಸರುಗಳಿದೆ, ರಾಮಸೀತಾ ಅಂತ ಹೆಸರಿದೆ, ಅದೇ ರೀತಿ ಪ್ರತಿಯೊಂದು ವಾಟರ್ ಲಿಲಿ ಅಥವಾ ಲೋಟಸ್ಗೂ ಅದರದೇ ಆದಂತಹ ಹೆಸರುಗಳನ್ನು ಅದು ಹೊಂದಿದೆ. ಅದರದೇ ಆದಂತಹ ಆಕಾರ ಅಥವಾ ಬಣ್ಣಗಳು ಕೂಡ ಇದೆ. ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಈ ಮೊಜಂಟಿ ಜೇನು ಅಥವಾ ಈ ದುಂಬಿಗಳಿಂದ ಕ್ರಾಸ್ ಪಾಲಿನೇಷನ್ ಆಗಿ ಒಂದೇ ಹೂವಲ್ಲಿ ನಾವು ಒಂದೇ ದಳದಲ್ಲಿ ಬೇರೆ ಬೇರೆ ಆದಂತಹ ಆಕಾರ ಮತ್ತೆ ಬಣ್ಣಗಳನ್ನು ಕಾಣಲಿಕ್ಕೆ ಕೂಡ ಸಾಧ್ಯ ಇದೆ. ಈಗ ಉದಾಹರಣೆಗಳು ಬೇಕಾದ್ರೆ ವ್ಯಾನಿಸಾ ಅಂತ ಒಂದು ವೆರೈಟಿ ಇದೆ, ಅದು ಹಾರ್ಡಿ ವೆರೈಟಿ, ಮತ್ತೆ ಜಕಪಾಂಗ್ ಅಂತ ಇದೆ. ಸೊ ಹೀಗಿರುವ ಹಾರ್ಡಿ ವೆರೈಟಿಯಲ್ಲಿ ನಾವು ಇವತ್ತು ಕಂಡ ಹೂವು ಇನ್ನೊಂದು 15 ದಿವಸ ಬಿಟ್ಟು ಅಥವಾ 1 ತಿಂಗಳು ಬಿಟ್ಟು ಮತ್ತೊಂದು ಹೂವಾದಾಗ ಅದೇ ಬಣ್ಣದಲ್ಲಿ ಇರಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಬೇರೆ ಬಣ್ಣವನ್ನ ಬೇರೆ ಪ್ಯಾಟರ್ನ್ ನ ಕೊಡ್ಲಿಕ್ಕೆ ಸಾಧ್ಯ ಇದೆ. ಸೊ ಇದೆಲ್ಲ ಅದು ಪ್ರಕೃತಿಯ ಅದರದೇ ಆದಂತಹ ವೈಶಿಷ್ಟ್ಯತೆ ಅಂತ ಹೇಳ್ಬಹುದು. ರವೀಶ್ವರೇ, ಜೇನು ಹುಳಗಳು ಮತ್ತೆ ಚಿಟ್ಟೆಗಳು ಇವು ಕೂಡ ಸಾಕಷ್ಟು ಆಕರ್ಷಿತವಾಗ್ತವೆ ಅಂತ ಹೇಳಿದ್ರು ಸ್ನೇಹ ಅವರು. ಜೇನು ಕೃಷಿಯನ್ನ ಮುಂದೆ ಒಂದು ಹವ್ಯಾಸವಾಗಿ ಮುಂದುವರಿಸುವಂತ ಒಂದು ಅವಕಾಶ ಇದೆಯೋ, ನಿಮ್ಮ ಒಂದು ಆಸೆ ಇದೆಯಾ ಹಾಗೆ ಬಗ್ಗೆ? ತುಂಬಾ ಸಲ ಇವಳು ಹೇಳಿದಾಳೆ ಜೇನು ಕೃಷಿ ಕೂಡ ಮಾಡುವ ಅಂತ. ಟೆರೆಸ್ ಅಲ್ಲಿ ಹೇಗಾಗ್ತದೆ ಅಂತ ಇನ್ನು ನೋಡ್ಲಿಲ್ಲ, ಮುಂದೊಂದ್ ದಿನ ಅವಕಾಶ ಸಿಕ್ಕಿದ್ರೆ ಮಾಡುವ ಅಂತಾನು ಇದ್ದೇವೆ. ಸಾಮಾನ್ಯ ಸುತ್ತಮುತ್ತ ಪರಿಸರ ಹೇಗಿದೆ, ಹೆಚ್ಚು ಮರಗಿಡಗಳು ಇವೆಯಾ? ಇಲ್ಲಿ ನಾವು ಮಂಗಳೂರಿನ ಸಿಟಿಯ ಜಂಜಾಟ ಬೇಡ ಅಂತ ಹೇಳಿ ಸ್ವಲ್ಪ ಹೊರವಲಯದಲ್ಲಿ ಮನೆ ಕಟ್ಕೊಂಡಿದ್ದೇವೆ. ಇಲ್ಲಿ ಸ್ವಲ್ಪ ಜಾಸ್ತಿ ಮರಗಿಡಗಳು ಇರೋದ್ರಿಂದ ಈ ಜೇನು ಕೃಷಿ ಕೂಡ ಮಾಡಬಹುದು ಅಂತ ನಂಗೂ ಅನಿಸ್ತದೆ. ನೀವು ಹೇಳಿದ್ಮೇಲೆ ಈಗ ಒಂದು ಒಂದು ಪ್ರೇರಣೆ ಅಂತಾನೆ ಹೇಳ್ಬೋದು, ನೋಡುವ ಮುಂದೆ ಅವಕಾಶ ದೊರೆತರೆ ಮಾಡುವ. ಸ್ನೇಹ ಅವರು ಹೇಳಿ, ಇದರ ಒಂದು ಈಗ ಕಳೆದ 8 ವರ್ಷಗಳಿಂದ ನೀವು ಮಾಡ್ತಾ ಇದ್ರಿ, 8 ವರ್ಷದ ಅನುಭವ ನಿಮಗೆ ಏನನ್ನ ಕಲಿಸಿದೆ? ನಾನು ಪ್ರಕೃತಿ ಪ್ರೇಮಿ, ನಾವು ಮನೆ ಮಂದಿಯವರೆಲ್ಲ ಪ್ರಕೃತಿ ಪ್ರೇಮಿ. ಹಾಗಿರೋದ್ರಿಂದ ಪ್ರತಿ ದಿವಸ ಹೋಗೋದು, ಗಿಡಗಳ ಜೊತೆ ಮಾತಾಡೋದು, ಒಂದು ಹೊಸ ಹೂವಾದ್ರೆ ಅದನ್ನ ನೋಡಿ ಅದರ ಸೃಷ್ಟಿಯನ್ನ ಅದರ ಸೊಬಗನ್ನ ನೋಡಿ ಆನಂದಿಸೋದು, ಕಣ್ಣಲ್ಲಿ ಮಾತ್ರ ಅಲ್ಲದೆ ಕ್ಯಾಮೆರಾದಲ್ಲಿ ಕೂಡ ಸೆರೆ ಹಿಡಿದು ಅದನ್ನ ಅನುಭವಿಸುವಂತದ್ದು ಜಾಸ್ತಿ. ಪ್ರತಿಯೊಂದು ಹೂವಿಗೂ ಅದರದೇ ಆದಂತಹ ಪರಿಮಳ ಇರೋದ್ರಿಂದ ಅದನ್ನ ನಾವು ಸ್ಮೆಲ್ ಮಾಡಿ ನಾವು ದೇವರಿಗೊಂದು ಥ್ಯಾಂಕ್ಸ್ ಹೇಳ್ತೇವೆ. ಅದು ಒಂದು ರೀತಿಲಿ ನಾವು ಥ್ಯಾಂಕ್ಸ್ ಕೊಟ್ರೆ, ಇನ್ನೊಂದು ರೀತಿಲಿ ಅದೇ ಹೇಳಿದ ಹಾಗೆ ಬಯೋಡೈವರ್ಸಿಟಿ ಅಂತ ಏನ್ ಹೇಳ್ತೇವೆ ನಾವು, ಹಕ್ಕಿ ಪಕ್ಷಿ ಕಾಗೆ ಬರುತ್ತೆ, ಪಾರಿವಾಳ ಬರುತ್ತೆ, ನೀರನ್ನ ಕುಡಿಲಿಕ್ಕೆ ಬರುತ್ತೆ, ಗಪ್ಪಿ ಮೀನನ್ನ ತಿನ್ಲಿಕ್ಕೆ ಬರುತ್ತೆ ಕಾಗೆಗಳು, ಅದೇ ರೀತಿ ಚಿಟ್ಟೆ ದುಂಬಿ ಹೀಗೆ ಪ್ರಾಣಿ ಪಕ್ಷಿಗಳು ಬಂದು ಒಂದು ಬಯೋಡೈವರ್ಸಿಟಿಯನ್ನ ಕ್ರಿಯೇಟ್ ಮಾಡುತ್ತೆ. ಇದಕ್ಕೆ ನಾವು ಇಂಡೈರೆಕ್ಟ್ ಆಗಿ ನಾವು ಅದಕ್ಕೆ ಪೂರಕವಾಗಿದ್ದೇವೆ ಅನ್ನೋ ಒಂದು ಮನಸ್ಸಿಗೆ ಒಂದು ತೃಪ್ತಿ ಅಥವಾ ನೆಮ್ಮದಿ ಇದೆ. ಇದಲ್ಲದೆ ಔಷಧೀಯ ಸಸ್ಯಗಳನ್ನು, ಔಷಧೀಯ ಸತ್ವಗಳನ್ನ ಕೂಡ ಇದು ಹೊಂದಿರೋದ್ರಿಂದ ಇದರ ಎಲೆಗಳನ್ನ ಅಥವಾ

ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ಶಿವಭಕ್ತರಿಗೆ ಉಂಟೆ ಅಯ್ಯ ಈ ಸಖಿಯಾಸೆ ನಿಮಗೇಕೆ ಈ ಸಖಿಯಾಸೆ ನಿಮಗೇಕೆ